ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕುಶಾನಗರ ತಾಲೂಕು ಹುಲುಸೆ ಗ್ರಾಮದ ಹೆಚ್ ಕೆ ಚಂದ್ರಪ್ಪ ಮತ್ತು ಹೆಚ್ ಎಸ್ ಮಹೇಶ್ ಅವರೊಡನೆ ಸಂವಾದ. ಕೆಳಗರೆ ಕುಶಾಲನಗರ ಹತ್ತಿರ ಇರುವ ಹುಲ್ಸೆ ಗ್ರಾಮದ ಹೆಚ್ ಕೆ ಚಂದ್ರಪ್ಪ ಅವರನ್ನ ನಾವು ಮಾತನಾಡಿಸುತ್ತೀವಿ. ಅನೇಕ ಕೃಷಿಕರು ಹಳ್ಳಿಗಳಲ್ಲಿ ಇದ್ದುಕೊಂಡು ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ. ಚಂದ್ರಪ್ಪನವರ ಅನುಭವ ಏನು ಅಂತ ಅನ್ಕೊಂಡು ತಾವು ಆಲಿಸ್ಕೊಳ್ಬಹುದು. ಚಂದ್ರಪ್ಪನವ್ರೆ, ತಮಗೆ ವಯಸ್ಸೆಷ್ಟು ಮತ್ತೆ ಏನು ಓದಿದ್ದು? 70 ವರ್ಷ ಸರ್ ನನಗೆ. ನಾನು 5ನೇ ಕ್ಲಾಸ್ವರೆಗೆ ಮಾತ್ರ ಓದಿರೋದು. ಅವಾಗಲೇ ಉಳ್ಳಿಕೆ ಬಂಬ್ಕೊಂಡೆ, ಸ್ಕೂಲ್ ಬಿಟ್ಬಿಟ್ಟೆ. ನಂತರ ಹೊಲ ಉಳೋದು, ಗದ್ದೆ ಉಳೋದು ಇದೆಲ್ಲ ನನ್ನ ಹವ್ಯಾಸ ಇತ್ತು. ಆದ್ರೆ ಜೀವನದಲ್ಲಿ ರೈತ ಆಗಿ ಹುಟ್ಟಿ ಏನ್ ಮಾಡೋದು, ಅವ್ರ ತಂದೆ ತಾಯಿ ಹೇಳ ಮಾತು ಕೇಳ್ಕೊಂಡು ಹೋಗ್ತಿದ್ದೆ ಹೊರತು ನಮ್ಗೇನು ಅನುಭವ ಇಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ದೊಡ್ಡನಾದ್ಮೇಲೆ ಸಾಧಾರಣ ಭೂಮಿಲಿ ಈ ಬಂಡ್ಗಳು ಹಾಕ್ಸ್ಬಿಟ್ರು ಭೂಮಿಗೆ. ನಬಾರ್ಡ್ ಸಂಸ್ಥೆಯಿಂದ ಮರಗಳು ಗಿಡಗಳು ಕೊಟ್ರು, ಅಂದ್ರೆ ಸ್ವಲ್ಪ ಕೊಟ್ರು, ಒಂದು 20-20 ಸಿಲ್ವಾರ್ ಸೋಸಿ ಮತ್ತೆ ಮಾವಿನ ಸೋಸಿ ಮತ್ತೆ ಸಪೋಟೊ ಇಂತಹ ಗಿಡಗಳೆಲ್ಲ ಬದುಕು ನೆಡಿ ಅಂತ ಹೇಳ್ಕೊಟ್ರು. ಆದ್ರೆ ಅದನ್ನ ನಾನು ಅವ್ರು ತೋರಿಸ್ಕೊಟ್ಟಿದ್ರೆ ಅಷ್ಟಕ್ಕೆ ಬಿಡ್ಲಿಲ್ಲ. ನಾನೇನ್ ಮಾಡಿದೆ, 2000 ಮಟ್ಟಿಗೆ ಸಿಲ್ವಾರ್ ಸಸಿ ಪಟಕಟ್ ಬೆಳೆಸ್ದೆ, ಅದನ್ನ ಒಂದ್ 2 ಎಕರೆ ಜಾಗಕ್ಕೆ ನೆಟ್ಕೊಂಡೆ. ಅದ್ರಲ್ಲಿ ನೆರಳಾಗೋಯ್ತು ಭೂಮಿಲಿ. ಏನ್ ಮಾಡೋದು, ಇದಕ್ಕೆ ಏನ್ ಬೆಳೆ, ಬರೀ ಸಿಲ್ವಾರ್ ನೆಟ್ಕೊಂಡು ಏನ್ ಪ್ರಯೋಜನ ಅನ್ಬಿಟ್ಟು ಕಾಫಿ ಗಿಡ ನೆಟ್ಟೆ. ಅದಕ್ಕೆ ಸಿಲ್ವರ್ ಮಾರ್ಕ್ ಉಂಡೆ ಮೆಣಸು ಸಹ ನೆಟ್ಟಿದ್ದೀನಿ, ಫಸಲ್ ಬರ್ತಾ ಇದೆ. ಕಾಫಿನೂ ಸಹ ಫಸಲ್ ಬರ್ತಾ ಇದೆ. ಮತ್ತೆ ಕೃಷಿ ಇಲಾಖೆಯವರು ಬಂದ್ರು, ನಬಾರ್ಡ್ ಅವ್ರು ಮಾಡಿ ತೋರಿಸಿದ್ರು. ಅವರು ಬರ್ತಾ ಇರ್ತಾರೆ, ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅಲ್ಲೆಲ್ಲ ಬಂದು ಭೂಮಿಲಿ ಮಾಡಿ ಹಿಂಗ್ ಮಾಡಿದ್ರು, ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಅನುಭವನ ಹೇಳ್ತಾವ್ರೆ. ಮೊಬೈಲ್ಗೂ ಸಮೇತ ಟಿವಿಗೂ ಸಮೇತ ಅಳವಡಿಸ್ಕೊಂಡವ್ರೆ. ಮತ್ತೆ ಕೃಷಿ ಇಲಾಖೆಯವ್ರು ಬಂದು ಎರೆಹುಳು ಗೊಬ್ಬರ ಜೀವಾಮೃತ ಇದನ್ ಮಾಡಿ ಅಂತೆಲ್ಲ ಹೇಳ ಅನುಭವ ಮಾಡಿದ್ದಾರೆ. ಅದನ್ನು ಸಹ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಜೀವಾಮೃತದಲ್ಲೇ ನಾನು ಪ್ರತಿಯೊಂದಕ್ಕೂ ಹಾಕೊಂಡು ಬರ್ತಾ ಇದೀನಿ. ತೆಂಗಿನ ಗಿಡ ನೆಟ್ಟಿದೀವಿ, ಕಾಫಿ ನೆಟ್ಟಿದೀವಿ, ಶುಂಠಿ ನೆಟ್ಟಿದೀವಿ. ಅದಕ್ಕೂ ಅದನ್ನೇ ನಾವು ಹಾಕ್ತಾ ಇರೋದು, ಪ್ರತಿಯೊಂದಕ್ಕೂ ಅದನ್ನೇ ಹಾಕ್ತಾ ಇರೋದು. ಎಲ್ಲ ಚೆನ್ನಾಗಿದೆ, ತೆಂಗಿನ ಗಿಡಗಳು ಚೆನ್ನಾಗಿದೆ, ಕಾಫಿ ಗಿಡಕ್ಕೂ ಸಮೇತ ನಾವು ಜೀವಾಮೃತನೇ ಹಾಕೋದು. ಇವಾಗಲೂ ತೋಟದಲ್ಲಿ ಎಲ್ಲ ಬೆಳೆ ನೋಡ್ಬೋದು, ಒಂದು 6-7 ದನಗಳಿದೆ. ದನಗಳದ್ದು ಏನು ವೇಸ್ಟ್ ಆಗಲ್ಲ. ಆ ಗಂಜ ಹೋಗಿ ಒಂದು ಗುಂಡಿಗೆ ನಿಂತ್ಕೊಳ್ತದೆ, ಆ ಗುಂಡಿ ಬಂದ ಗಂಜ ಸಗಳಿ ಎರಡು ಮಿಕ್ಸ್ ಇರುತ್ತೆ ಅದರಲ್ಲಿ. ಯಾಕೆಂದ್ರೆ ತೊಪ್ಪೆ ಎತ್ಕೊಂಡ್ಬಿಡ್ತೀವಿ, ಅದ್ರಲ್ಲಿ ಉಳಿದು ತೊಳೆಯಿತುವಲ್ಲ ಅದೆಲ್ಲ ಒಂದು ಗುಂಡಿಗೆ ಹೋಗಿ ಮಾಡಿದೀವಿ. ಆ ಗುಂಡಿಯಿಂದ ನಾವು ಜೀವಾಮೃತ ಮಾಡಿಕೊಂಡು ಎಲ್ಲಾ ಗಿಡಗಳಿಗೂ ಎಲ್ಲಾ ಮರಗಳು ಎಲ್ಲಾ ಬೆಳೆಗೂ ಹಾಕ್ತಾ ಇದೀವಿ. ಚೆನ್ನಾಗಿದೆ ಗಿಡ. ಅಲ್ಲಿ ಬಂದು ನೋಡಿದಾಗ ಸ್ವಲ್ಪ ನೀವು ಹೇಳ್ತೀರಾ, ಅಲ್ಲವರಿಗೆ ನಾವು ಏನ್ ಹೇಳಿದ್ರು ಅಷ್ಟಕ್ಕಷ್ಟೇನೆ. ಎಂತದು ಜರ್ಸಿ ಕ್ರಾಸು ಅಥವಾ HF ನಾಟಿ? ಅದ್ಯಾವುದಲ್ಲ, ಮಿಶ್ರ ತಳಿ ಅಂತ ಬರುತ್ತೆ, ನಮ್ಮ ಹಳ್ಳಿ ಕಾರು ಇದೆ ಅಷ್ಟಿದೆ ಸರ್. ಜೀವಾಮೃತ ಜೀವಾಮೃತ ಅಂತ ಹೇಳ್ತಾ ಇದ್ರೆ ಹೆಂಗ್ ಮಾಡ್ಕೊಂತೀರಿ ಹೇಳಿ? ಜೀವಾಮೃತ ಅಂದ್ರೆ ಸಾವಯವ ಗೊಬ್ಬರದ ಎಡಬಲ ಅಷ್ಟೇ ಬರುತ್ತೆ, ಅದಕ್ಕಿಂತ ಪವರ್ ಇರುತ್ತೆ ಜೀವಾಮೃತದಲ್ಲಿ. ಯಾಕೆ ಅಂದ್ರೆ ಸಗಳಿ ಎತ್ತಾಕ್ಬಿಡ್ತೀವಿ ನಾವು, ಆ ಸಗಳಲ್ಲಿ ಏನು ಇರಕ್ಕಿಲ್ಲ. ಜೀವಾಮೃತ ಅಂದ್ರೆ ಗಂಜ ಸಗಳಿ ಎರಡು ಮಿಕ್ಸ್ ಇರುತ್ತೆ ಅದರಲ್ಲಿ. ಆ ಗಂಜದಲ್ಲಿ ಎತ್ತಿವಲ್ಲ, ಅದ್ ಮಾಡ್ತಿವಲ್ಲ, ಅದ್ ಕೈಯ ವಾಸನೆ ಸೋಪ್ ಆಗಿ ತೊಳೆದ್ರು ಹೋಗಲ್ಲ, ಅಷ್ಟು ಪವರ್ ಇದೆ ಅದಕ್ಕೆ. ಆಗ ನಾನು ಎರವಳು ಗೊಬ್ಬರಕ್ಕಿಂತ ಇದು ಭಾರಿ ಪವರ್ ಇದೆ ಇದರಲ್ಲಿ ಅನ್ನೋದು ನನಗೆ ಅನುಭವ ಬರುತ್ತೆ ಸರ್. ಈಗ ಜೀವಾಮೃತ ಅಂತಂದ್ರೆ ಬೆಲ್ಲವನ್ನ ಬೆರೆಸಬೇಕು, ದ್ವಿದಳ ಧಾನ್ಯದ ಹಿಟ್ಟನ್ನ ಹಾಕಬೇಕು, ಅದನ್ನ 4 ದಿನ ಇಟ್ಟು ಕಲಸಿ ಹಾಕ್ಬೇಕು ಅಂತ ಹೇಳ್ತಾರೆ. ನೀವು ಅದನ್ನ ಉಪಯೋಗಿಸ್ಕೊಳ್ತೀರಾ, ಹಾಗೆ ಬರೀ ಸಗಣಿ ಗಂಜಲ ನೀರು ಸೇರಿಸಿ ಕೊಡ್ತೀರಾ? ನಾವು ಈ ತೋಟಕ್ಕೆ ಮತ್ತೆ ಬೆಳೆಗಳಿಗೆ ಪ್ರತಿಯೊಂದಕ್ಕೂ ಎಲ್ಲ ಉಪಯೋಗಿಸ್ಬೇಕಲ್ಲ, ತೆಂಗಿನ ಮರಗಳು ಗಿಡಗಳಿಗೆಲ್ಲಕ್ಕೂ ಹಾಕ್ಬೇಕು, ಒಂದು ಬಿಟ್ಟು ಒಂದು ಬಿಡ್ತಾ ಇಲ್ಲ. ಅದನ್ನ ಜೀವಾಮೃತ ಸಗಳಿ ಗಂಜ ಏನ್ ಬರ್ತದೆ ಅದನ್ನ ಎಲ್ಲಾಕು ಹಾಕ್ಬೇಕು. ಸ್ವಲ್ಪ ಟೈಮಲ್ಲಿ ಅದು ಬೆಲ್ಲ ಮತ್ತೆ ಕಡಲೆ ಇಟ್ಟು ಅವೆಲ್ಲ ಸಿಕ್ತೋದಾಗ ಅದನ್ನೇ ಉಪಯೋಗಿಸ್ತಾ ಇದ್ದೀವಿ ಸರ್. ಚೆನ್ನಾಗಿದೆ ಎಲ್ಲ. ಸಗಣಿ ಗೊಬ್ಬರ ಹಾಕೋದಕ್ಕಿಂತ ಈ ತರ ದ್ರವ ರೂಪದಲ್ಲಿ ಮಾಡಿಕೊಡೋದು ಅನುಕೂಲ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಹೌದು ಸರ್, ಅಲ್ಲಿ ನೋಡಿದಾಗಲೇ ಅದ್ರ ಅನುಭವ ಬರುತ್ತೆ, ಅದುವರೆಗೆ ಏನು ಬರಲ್ಲ. ಅದ್ರಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ರೈತ ಆದ್ಮೇಲೆ ದನಗಳಿರ್ಬೇಕು. ದನಗಳಿಲ್ಲ ಅಂದ್ರೆ ಅವ್ನು ರೈತ, ಭೂಮಿ ಎಷ್ಟು ಮಾಡಿದ್ರು ಎಷ್ಟೇ ಬೆಳೆದ್ರು ಏನೇ ಹಾಕಿದ್ರು ಇವತ್ತು ದುಡ್ಡಾಸಿಗೆ ನಾವು ಕೆಮಿಕಲ್ ತಂದು ಹಾಕ್ಬೋದು, ಆದ್ರೆ ಅದು ಒಂದೆರಡು ದಿನ ಮಾತ್ರ ಅದು ನಮ್ಗೆ ಫಲ ಕೊಡೋದು, ಆದ್ಮೇಲೆ ಅದು ಮುಂಚೆ ಡಬಲ್ ಹಾಕ್ಬೇಕಾಗುತ್ತೆ. ಈ ನಮ್ಮ ದನಿನ ಗಂಜಾ ಗೊಬ್ಬರದಿಂದ ಇರೋಷ್ಟು ಒಂದು ಊಟ ಮಾಡೋ ಅನ್ವಯ ಆಗಿರ್ಲಿ ಮತ್ತೆ ಒಂದು ಮಾರಾಟಕ್ಕೆ ಯಾರು ಊಟ ಮಾಡ್ಕೊಳ್ಳಿ ಅದು ನಮಗೆ ಆರೋಗ್ಯಕರ ಅಂತ ಹೇಳ್ಬೋದು ಸರ್. ಅದನ್ನ ಹೇಳಿ, ಕಾಫಿ ಇಲ್ಲೆಲ್ಲ ಬೆಳೆಯೋದು ಕಡಿಮೆ ಹುಲ್ಸೆ ಸುತ್ತಮುತ್ತ, ನೀವು ಎಷ್ಟು ವರ್ಷ ಆಯ್ತು ಹಾಕಿ, ಎಂತ ತಳಿಯನ್ನ ಹಾಕೊಂಡಿದ್ರಿ, ಎಷ್ಟು ಫಸಲು ಬರ್ತಾ ಇದೆ? ಕಾಫಿ ಗಿಡ ನಾವು ನೆಟ್ಟು ಒಂದು 4.5 ವರ್ಷ ಆಯ್ತು, ಆದ್ರೆ ನಮ್ಗೆ ಇವಾಗ ಫಸಲು ಕೊಟ್ಟಿದೆ. ಅಂದ್ರೆ ಕಳೆದ ವರ್ಷ ಬಂದಿತ್ತು ಫಸಲು. ನಾವು ಈ ಸಾವಯವ ಗೊಬ್ಬರದಲ್ಲಿ ಗಂಜದಲ್ಲೇ ಬೆಳೆದವರು, ಜೀವಾಮೃತದಲ್ಲಿ. ಕೂಡಗೆಯಲ್ಲಿ ಮೀಟಿಂಗ್ ನಡೀತಿತ್ತು, ಮೀಟಿಂಗ್ ಅಲ್ಲಿ ನೋಡಿ ನಾವು ಜೀವಾಮೃತದಲ್ಲೇ ಬೆಳೆದಂತ ಬೆಳೆ ಎಲ್ಲ ಬೆಳೀತಾ ಇದೀವಿ. ಈಗ ನೀವು ಜೀವಾಮೃತ ಬೆಳೆದಂತ ಬೆಳೆಗೆ ಏನಾದ್ರು ಬೆಂಬಲ ಕೊಡ್ತೀರಾ ಅಂತ ಮೀಟಿಂಗ್ ಅಲ್ಲಿ ಕೇಳಿದೆ. ಈಗ ಆಗಲ್ಲ, 4 ವರ್ಷ ಹೋಗ್ಬೇಕು ಅಂತ ಹೇಳಿದ್ರು. ಕೂಡಗೆಯಲ್ಲಿ ಕೃಷಿ ಇಲಾಖೆ ಮೀಟಿಂಗ್ ಅಲ್ಲಿ ಆ ತರ ಕೇಳುವಾಗ 4 ವರ್ಷ ಹೋಗ್ಬೇಕು ಅಂದ್ರು. ಅದನ್ನೇನ್ ಮಾಡಿದೆ ನಾನು, ಬೇರೆ ಮಾರ್ವಾಡಿಗೆ ಮಾರ್ಬಿಟ್ಟು ನನ್ನ ಅನುಕೂಲ ತಕ್ಕ 1 ಲಕ್ಷ ರೂಪಾಯಿ ಆಯ್ತು ಕಾಫಿಲಿ. ಒಂದು ಮೊದಲನೇ ಫಸಲು ಕಡಿಮೆ ಕಡಿಮೆ ಇರ್ತದೆ, ಆದ್ರೂ 1 ಲಕ್ಷ ರೂಪಾಯಿ ಆಯ್ತು ಸರ್. ಏನು ಅರಬಿಕಾ ರೋಬಸ್ಟ ಯಾವ್ದು? ಅರಬಿಕಾ ರೋಬಸ್ಟ ಎರಡು ಇದೆ, ಅದ್ರ ಮಧ್ಯೆ ಉಂಡೆ ಮೆಣಸಿದೆ. ಉಂಡೆ ಮೆಣಸು ಮುಂಚೆ ವರ್ಷ ಸ್ವಲ್ಪ ಇಳುವರಿ ಬಂದಿತ್ತು, ಈ ವರ್ಷ ಜೀವಾಮೃತ ಇದೆಯಲ್ಲ ಅದ್ರ ಪವರ್ ಏನು ಭಾರಿ ಚೆನ್ನಾಗಿ ಬಳ್ಳಿ ಬೆಳೆದ್ಬಿಟ್ಟಿದೆ, ಯಾಕೋ ಇಳುವರಿ ಕಡಿಮೆ ಬರುತ್ತೆ. ಈಗ ಎರಡನೇ ಸರಿ ಈ ಮುಂದ್ವರ್ಷ ಚೆನ್ನಾಗಿ ಇದು ಮಾಡ್ತಾ ಇದೆ, ನೋಡ್ಬೇಕು ಸರ್. ಕಾಫಿ ಜೊತೆಗೆ ನೀವು ನೆರಳಿನ ಮರಗಳಾಗಿ ಸಿಲ್ವರ್ ತೆಂಗು ಏನೇನು ಹಾಕೊಂಡಿದ್ದೀರಿ? ಈ ಕಾಫಿ ತೋಟದಲ್ಲಿ ತೆಂಗಿನಿಲ್ಲ, ಸಿಲ್ವರ ಮತ್ತೆ ಹಣ್ಣು ಮರಗಳೆಲ್ಲ ಇದೆ, ಆದ್ರೆ ಸಿಲ್ವಾರ ಮಾತ್ರ ನೆರಳಿಗಿರೋದು. ಇನ್ ಕೆಳಗೆ ಬೇರೆ ತೆಂಗಿನ ಗಿಡ ನೆಟ್ಟಿದ್ದೆ. ಉಳಿದಂತೆ ತೆಂಗು ಅಡಿಕೆ ಬೇರೆದು ಫಸಲು ಕೊಡೋ ಮರಗಳು ಯಾವ್ಯಾವ ಇದಾವೆ? ಅಡಿಕೆ, ಮಾವು, ಸಪೋಟ, ಹಣ್ಣು ಹಂಪಲು ಮರಗಳಿದಾವೆ. ಅದ್ ಬಿಟ್ರೆ ನಾವು ಅಡಿಕೆ ನೆಡಕ್ಕೆ ಮುಂದಕ್ಕೆ ಏರ್ಪಾಡು ಮಾಡ್ಕೊಂಡಿದೀವಿ ಒಂದು ಎಕರೆಗೆ. ಅದು ನೋಡ್ಬೇಕು, ಅದು ನೀನು ನಾವ್ ಇದ್ ಮಾಡ್ತೇವೆ. ಯಾಕೆಂದ್ರೆ ಎಲ್ಲಾ ಅಡಿಕೆ ಅಂತ ಆಗ್ತಾವ್ರೆ, ಎಲ್ಲಾ ಅಡಿಕೆ ನೆಟ್ಕೊಂಡು ಏನ್ ಸುಖ ಅನ್ನೋದು ಒಂದು ಹೆದರಿಕೆ ಇದೆ. ಅದಕ್ಕೂ ತೆಂಗಿನ ಗಿಡನೆ ನೆಡಬೇಕು ಅನ್ನೋದೊಂದು ಇದೆ. ಎರಡು ಮನಸ್ಸಲ್ಲಿ ಇದೀವಿ ಸರ್. ಇನ್ನು ಸ್ವಲ್ಪ ಭೂಮಿ ಇದೆ, ಅದು ಎರಡು ಮನಸ್ಸಿದೆ. ಯೋಚನೆ ಮಾಡೋದು ಒಳ್ಳೇದು, ಎಲ್ಲರೂ ಹಾಕ್ತಾರೆ ಎಲ್ಲರೂ ಮಾಡ್ತಾರೆ ಅಂತ ನೀವು ಅದ್ ಮಾಡೋದು ಒಳ್ಳೇದಲ್ಲ ಅಂತ ಅನ್ಕೊಂಡು ಒಳಗಡೆ ಕೊರಿತಾ ಇದೆ, ಅವಸರ ಪಟ್ಟಿಲ್ಲ, ಆಲೋಚನೆಯಲ್ಲಿ ಇದಿರಿ. ಇನ್ನು ಈಗ ಶುಂಠಿ, ಅರಿಶಿನ, ಭತ್ತ, ರಾಗಿ ಈ ತರದ ಬೆಳೆಗಳು ಈಗ ನಮ್ಮ ಭೂಮಿಯಲ್ಲಿ, ಅದರಲ್ಲಿ ತೆಂಗಿನ ಗಿಡದೊಳಗೆ ಶುಂಠಿ ನೆಟ್ಟಿದ್ದೀವಿ. ಆಮೇಲೆ ಆ ಶುಂಠಿ ತೆಗೀತು ಅಂದ್ರೆ ಯಾವ್ದಾದ್ರು ರಾಗಿನ ಅಥವಾ ಬೇರೆ ಯಾವ್ದಾದ್ರು ಬೆಳೆ ಮಾಡ್ತಾ ಇರ್ತೀವಿ ಆ ತೆಂಗಿನ ಗಿಡದ ಬೆಳೆಯೊಳಗೆ. ಅದು ಸಣ್ಣ ಸೋಸಿ ಆಗಿದೆ. ಈ ಕೃಷಿ ಇಲಾಖೆಯಿಂದ 4 ಸೋಸಿ ಕೊಟ್ಟಿದ್ರು, ಆ 4 ಸೋಸಿ ಜೊತೆಗೆ 200 ಸೋಸಿ ನೆಟ್ಟಿದ್ದೀನಿ. 4 ಸೋಸಿ ಅದರ ಜೊತೆಗೆ 100 ಸೋಸಿ ಒಂದು 20-30 ಸೋಸಿ ನೆಟ್ಟಿದೆ. ಅದಾಗಲೇ ಫಸಲಿಗೆ ಮಳೆ ಬಿಡ್ತಾ ಇದೆ. ಅದು ಬಿಟ್ಬಿಟ್ಟು ಬೇರೆ ಇನ್ನೊಂದು ಎಕರೆಗೆ 50 ಸೋಸಿ ನೆಟ್ಟಿದ್ದೀನಿ. ಹೀಗೆ ಅವ್ರು ಏನ್ ತೋರ್ಕೊಟ್ರು ಆ ದಾರಿ ಮುಂದೆ ಹೋಯ್ತಾ ಇದ್ದೀನಿ, ಹಿಂದಕ್ಕೆ ಮಾತ್ರ ಸಿಗದಿಲ್ಲ. ಎಷ್ಟೆಕರೆ ಇದೆ ನಿಮ್ದು ತೋಟ ಜಮೀನು ಎಲ್ಲ? ಎಲ್ಲ ಒಂದು 5 ಎಕರೆ ಒಳಗಿದೆ ಸರ್, ಹೆಚ್ಚಿಗೆ ಭೂಮಿ ಇಲ್ಲ. ಮನೆಯಲ್ಲಿ ಯಾರ್ಯಾರು ಇದ್ರಿ ಚಂದ್ರಪ್ಪನವ್ರೆ? ಮಕ್ಕಳು ಸೇರಿ 6 ಜನ ಇದ್ದೀವಿ. ಎಲ್ಲರೂ ದುಡಿಮೆಗಾರ್ರೆ ಅಲ್ವಾ? ಆದ್ರೆ ಮಕ್ಕಳು ಓದ್ತಾರೆ, ನಾವು 4 ಜನ ದುಡಿಮೆಗಾರ. ಅಲ್ಲ, ಓದ್ತಾ ಇದ್ರು ಅವ್ರು ಬಿಡುವುದಾಗ ಕೈ ಜೋಡ ಸರ್ ಅಲ್ವಾ? ಹೌದು ಸರ್. ಬಹುಬೇಗ ಕೃಷಿಗೆ ಬಂದ್ರಿ, ಏನ್ ಅನ್ಸುತ್ತೆ ಕೃಷಿಯಲ್ಲಿ ನೀವು ಕೆಲಸ ಮಾಡ್ತಾ ಬೆಳವಣಿಗೆ ಆಗಿದ್ರಿ, ಏನು ನಿಮ್ಮ ಅನಿಸಿಕೆ? ಸಾಧಾರಣ ಒಂದು 12 ವರ್ಷದಲ್ಲೇ ಕೃಷಿ ಬಂದವರು ನಾವು, ಆದ್ರೆ ನಂಬ್ಕೊಂಡಿರೋದೇ ನಾವು ಕೃಷಿನ, ಅದ್ ಬಿಟ್ರೆ ನಮ್ಗೆ ಇನ್ನೇನು ನಂಬಿಕೆ ಇಲ್ಲ ಸರ್. ಅದರಲ್ಲೇ ಮುಡುಪಾಗಿದ್ದೀವಿ. ರೈತನಿಗಿರೋದೇ ಭೂಮಿ, ಭೂಮಿ ನಂಬಬೇಕು ನಾವು. ಭೂಮಿ ತಾಯಿ ನಮ್ಗೆ ಅನ್ನ ಕೊಡ್ತಾಳೆ, ಅದ್ ಬಿಟ್ರೆ ಇನ್ನೇನು ನಮ್ಗೆ ಲಾಭದಾಯಕವಲ್ಲ. ಹಸುಗಳು ಎಷ್ಟು ಹಾಲು ಕೊಡ್ತದವೆ, ಎಲ್ಲಿ ಮಾರಾಟ ಮಾಡೋದು ಅಥವಾ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? 2 ಹಸುಗಳು ಹಾಲು ಕೊಡ್ತವೆ, ಇನ್ನು 4 ಕರುಗಳು. ಹಾಲನ್ನ ಡೈರಿಗೆ ಹಾಕ್ತಾ ಇದೀವಿ, ಒಂದು 6 ಲೀಟರ್ ಗಂಟ ಸಿಕ್ತಿತ್ತು. ಮನೆಗೆ ಯಾವಾಗ್ಲೂ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಸಿಗ್ತಾ ಇರತ್ತಲ್ವಾ? ಸಿಗ್ತಾ ಇರ್ತದೆ ಸರ್, ಹಾಲು ಮೊಸರು ಮಜ್ಜಿಗೆ ಇದ್ದೇ ಇರುತ್ತೆ. ಎರೆಹುಳು ಗೊಬ್ಬರ ಮಾಡ್ಕೊಂತೀರ? ಎರೆಹುಳ ಮಾಡ್ತಿದ್ದೆ ಸರ್. ಈಗ ಅದು ಜೀವಾಮೃತ ಮಾಡ್ತಾ ಇದ್ದಾಗ ಎರೆಹುಳು ಗೊಬ್ಬರ ತೊಟ್ಟಿಲಿದ್ದು ಅಲ್ಲವಾ, ಇನ್ನೊಂದು ಕಾಂಪೋಸ್ಟ್ ಗೊಬ್ಬರದ ತೊಟ್ಟಿ ಇದೆ ಅದಕ್ಕೆ ನುಗ್ಬಿಟ್ಟು ಅದನ್ನ ತೆಗೆದೆಲ್ಲ ಭೂಮಿಗೆ ಹಾಕ್ಬಿಟ್ಟಿದೀವಿ, ಆ ಹುಳ ಎಲ್ಲ ಸಮೇತ ಭೂಮಿ ಸೇರ್ಕೊಂಡವೆ. ಸಾವಯವ ಗೊಬ್ಬರ ಸ್ವಲ್ಪ ಕಡಿಮೆ ಇದೆ, ಜೀವಾಮೃತ ಮಾತ್ರ ಬಿಟ್ಟಿಲ್ಲ. ಶುಂಠಿ ಎಷ್ಟು ವರ್ಷದಿಂದ ಬೆಳೀತದ್ರಿ ಚಂದ್ರಪ್ಪನವ್ರೆ? ಶುಂಠಿ ಒಂದು 12 ವರ್ಷದಿಂದ 15 ವರ್ಷದಿಂದ ಬೆಳೀತಾ ಇದೀವಿ. ಆದ್ರೆ ಶುಂಠಿಯಲ್ಲಿ ನಮಗೆ ಕೆಲವು ಟೈಮು ಬೆಳೆ ಇಳುವರಿ ಬಂದಾಗ ರೇಟ್ ಇರಲ್ಲ, ರೈಟ್ ಇದ್ದಾಗ ಬೆಳೆ ಇಳುವರಿ ಇರಲ್ಲ, ಈ ತರ ಸ್ವಲ್ಪ ಎರಡು ಒಟ್ಟು ಇದೆ ಸರ್. ಹೋದ ವರ್ಷ ಆಚೆ ವರ್ಷ ಶುಂಠಿ ಬೆಳೆದದ್ದು ದುಡ್ಡು ಮಾಡಿದ್ದು ಅದು ಸ್ವಲ್ಪ ಪರವಾಗಿಲ್ಲ, ಕಳೆದ ವರ್ಷ ನಮಗೆ ರೇಟ್ ಸಿಕ್ಕಿದೆ, ಪರವಾಗಿಲ್ಲ, ಅದರಲ್ಲಿ ನಮಗೆ ಲಾಭ ಅಂತ ಕಾಣ್ತು. ಒಂದಲ್ಲ ಒಂದ್ ಇದ್ದೇ ಇರ್ತದೆ ಸರ್. ಯಾವ್ದು ಈಗ ನೋಡಿ, ಆ ಕಳೆದ ವರ್ಷ ಮೆಣಸಿಗೆ ಗಿಡ ತರಕಾರಿ ನೆಟ್ಟಿದ್ದು ಒಂದೊಂದು ಕಲೆಕರೆಗೆ, ಅದೇನಾಯ್ತು ನುಸಿ ರೋಗ ಬಂದು ಕಟು ರೋಗ ಬಂದು ಕೃಷಿ ಇಲಾಖೆ ಮೇಡಮ್ ಅವರೆಲ್ಲ ಬಂದು ನೋಡಿ ನಮ್ಗೆ ಅದಕ್ಕೆಲ್ಲ ಪರಿಹಾರ ಕೊಟ್ರು. ಸಾಲಕ್ಕೆ ಅದು ರೈಟೇ ಸಿಕ್ಲಿಲ್ಲ, ಕಳೆದ ಸಾರಿ ಕರೋನಾ ಬೇರೆ ಇತ್ತು, ರೈತನಿಗೆ ಒಂದಲ್ಲ ಒಂದ್ ಏಟ್ ಇದ್ದಿದ್ದೆ ಸರ್. ಏರುಪೇರುಗಳ ಮಧ್ಯದಲ್ಲಿ ಸುಖ ಕಾಣೋದಿದೆ, ಬೆಳವಣಿಗೆ ಆಗಿದ್ರಿ ಕೃಷಿಯಲ್ಲಿ ಅಲ್ವಾ ಸರ್? ಹೌದು, ನಾವು ಸದರಣ ಸ್ವಲ್ಪ ಬಾರಿ ಇದಾಗ್ಬಿಟ್ಟಿದ್ದು. ಏನೋ ಸ್ವಲ್ಪ ಒಂದ್ ಕಡೆ ಒಂದ್ 30 ಲಕ್ಷದ ಒಂದು ಸೈಟ್ ತಗೊಂಡು ಅವಾಗ ಏನಾಯ್ತು ನಮ್ ಸ್ವಲ್ಪ ಕೈ ತುಂಡಾಗ್ಬಿಡ್ತು. ಈ ವರ್ಷ ಏನಾಯ್ತು, ಸ್ವಲ್ಪ ಚಿನ್ನಾಗಿನ್ನೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟಿದ್ದು, ಕಾಫಿಲಿ 1 ಲಕ್ಷ ರೂಪಾಯಿ ಸಿಕ್ಲಾಗಿ ಆ ದುಡ್ಡು ತಗೊಂಡೋಗಿ ಚಿನ್ನ ಬಿಡಿಸ್ತು ಬ್ಯಾಂಕ್ ಅಲ್ಲಿ. ಇಲ್ಲದೆ ಇದ್ರೆ ನಮ್ಗೆ ಸ್ವಲ್ಪ ಜೀವನ ಭಾರಿ ಕಷ್ಟ, ಯಾಕೆಂದ್ರೆ ಕೈ ಒಂದ್ಸರಿ ಒಂದ್ ಕಡೆ ದುಡ್ಡು ಇದ್ ಮಾಡಿದಾಗ ಕೈ ಸ್ವಲ್ಪ ಭಾರಿ ತುಂಡಾಗ್ಬಿಟ್ಟಿತ್ತು. ಹಂಗಾಗಿ ಈಗ ನಮ್ಮ ಬೆಳೆಯಿಂದ ನಾವು ಸ್ವಲ್ಪ ಇಂಪ್ರೂವ್ ಆಯ್ತಾ ಇದೀವಿ. ಈಗ ವರ್ಷ ವರ್ಷಕ್ಕೂ ಏನೋ ಬೆಳವಣಿಗೆ ಆಗ್ಬೇಕು, ಆಸ್ತಿ ಮಾಡ್ಬೇಕು, ಬಂಗಾರ ಮಾಡ್ಬೇಕು, ಇನ್ನೇನೋ ಆಸೆಗಳು ಇದ್ದೇ ಇರ್ತವೆ, ಅದಕ್ಕೆ ತಕ್ಕಂತೆ ಕಷ್ಟಗಳು ಸೃಷ್ಟಿ ಆಗ್ತಾ ಇರ್ತವೆ, ಮತ್ತೆ ಅವಕಾಶಗಳು ಲಭಿಸ್ತವೆ. ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ, ಬೆಳವಣಿಗೆ ಆಗಿದ್ರಿ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ತದ್ರಿ. ಕಾಫಿನ ನೀವು ಉಂಡೆ ಕಾಫಿನ ಮಾಡಿದ್ದ ಅಥವಾ ಏನಾದ್ರೂ ಅದನ್ನ ಸಿಪ್ಪೆ ತೆಗೆದು ಬೆಳೆ ಮಾಡಿ ಕೊಟ್ರ? ಇಲ್ಲ ಸರ್, ನಮ್ಮಲ್ಲಿ ಪಲ್ಪರ್ ಮೆಷಿನ್ ಇಲ್ಲ, ಉಂಡೆ ಕಾಫಿನೇ ಒಣಗಿಸ್ಕೊಟ್ಟಿದ್ವಿ ಸರ್. ಈಗ ಕಾಫಿ ಗಿಡ ಹಾಕಿದ್ಮೇಲೆ ಕಾಫಿ ಗಿಡ ಹೀಗಿರ್ಬೇಕು, ಕಪಾತ್ ಮಾಡ್ಬೇಕು, ಚಿಗುರು ತೆಗಿಬೇಕು, ಅದಿದಂತ ಯಾರಿಂದ ಹೇಳಿಸ್ಕೊಂಡ್ರಿ? ಪಕ್ಕದಲ್ಲಿ ನಮ್ಮ ನೆಂಟರುಗಳಿದ್ದಾರೆ, ಅವರು ನಮಗೆ ಹೇಳ್ಕೊಡ್ತಾ ಇರ್ತಾರೆ ಈ ತರ ಮಾಡ್ಬೇಕು, ಈ ತರ ಕುಡಿ ತೆಗಿಬೇಕು. ನಾವು ಗೊಬ್ಬರ ಬಗ್ಗೆ ಕಂಪನಿ ಗೊಬ್ಬರ ಕೊಡ್ಬೇಕು ಅಂತ ಹೇಳ್ತಾರೆ ಅವರು. ಕಂಪನಿ ಗೊಬ್ಬರ ಕಾಫಿ ಗಿಡಕ್ಕೆ ಹಾಕೇ ಇಲ್ಲ, ಬರೀ ಜೀವಾಮೃತನೆ. ಇವಾಗ ನೋಡಿದ್ರು ಅಲ್ಲಿ ಹೋಗಿ ನೋಡಿದಾಗ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಈ ತರ ಕಾಯಿಲೆ ಇದೆ, ಈ ಕಾಯಿಲೆಗೆ ಔಷಧಿ ಸಿಂಪರಣೆ ಮಾಡಿ ಅಂತ ಹೇಳಿದ್ರು. ಸಿಂಪರಣೆ ಮಾಡ್ತಾ ಇದೀವಿ ಈಗ ಕಾಫಿ ತೋಟಕ್ಕೆ. ಒಟ್ಟಾರೆ ಕಾಫಿ ಚೆನ್ನಾಗಿ ಬೆಳೀತಾ ಇದೆ, 1 ಲಕ್ಷ ರೂಪಾಯಿ ದುಡ್ಡು ಮಾಡಿದ್ರಿ, ಇನ್ನು ಕಾಳು ಮೆಣಸು ಕೈ ಸೇರ್ತಾ ಇದೆ, ಅದರಲ್ಲಿನೂ ಹಣ ಸಿಗುತ್ತೆ. ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಸಂಯೋಜನೆ ಮಾಡಿಕೊಂಡು ಒಂದರಲ್ಲಿ ಹೋಯ್ತಂದ್ರೆ ಇನ್ನೊಂದರಲ್ಲಿನೂ ದುಡ್ಡು ಸಿಗ್ತಾ ಇದೆ. ಜೀವನದಲ್ಲಿ ಏರುಪೇರುಗಳು ಇದ್ದಿದ್ದೆ, ಆದರೂ ಅದರಲ್ಲೂ ನೆಮ್ಮದಿಯನ್ನು ಗಳಿಸುವ ಕಸಬಿದು. ತಮ್ಮ ಅನುಭವಗಳನ್ನ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ ಚಂದ್ರಪ್ಪನವರೇ, ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ ಕುಶಾಲನಗರ ಹತ್ತಿರ ಇರುವ ಹುಲಸೆ ಗ್ರಾಮದ ಹೆಚ್ ಕೆ ಚಂದ್ರಪ್ಪ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ಕಾಫಿ ಬರೀ ಅರೆಮಲೆನಾಡಲ್ಲ, ಬಯಲುಸೀಮೆಗಳಲ್ಲೂ ಬೆಳೆಸಬಹುದು. ಕೆಲವೊಬ್ರು ವಿಶೇಷವಾದ ಪ್ರಯತ್ನವನ್ನ ಪಟ್ಟು ಒಳ್ಳೆ ಫಸಲನ್ನ ಪಡಿತಿದ್ದಾರೆ, ಕೆಲವೊಂದು ಕ್ರಮಗಳನ್ನ ಅನುಸರಿಸಿಕೊಂಡು ನಿರೀಕ್ಷೆಗೂ ಮೀರಿ ಇಳುವರಿ ಮತ್ತು ವರಮಾನವನ್ನ ಗಳಿಸ್ತಿದ್ದಾರೆ. ರೈತ ಬಂಧುವರೇ, ಕೇಳುಗರೆ, HS ಮಹೇಶ್ ಮರೂರು ಗ್ರಾಮದವರು, ಹೆಬ್ಬಾಲೆ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ, ತೊರೆನೂರು, ಶಿರಂಗಾಲ, ಕುಶಾಲನಗರ ಇಲ್ಲಿಗೆ ಹತ್ರ ಇದೆ. 64 ವರ್ಷ ವಯಸ್ಸಿನ ಮಹೇಶ್ ಅವರು ಕೃಷಿಯಲ್ಲಿ ಅನುಭವಸ್ಥರು, ಚಿಯಾ ಬೆಳೆಯನ್ನ ಬೆಳೆದವರು. ಅಡಿಕೆ ಇದೆ, ಕಾಫಿ ಇದೆ, ಕಾಳುಮೆಣಸು, ತೆಂಗು, ಈ ತರದ ಬೆಳೆಗಳನ್ನು ಸಾಗುವಳಿ ಮಾಡ್ತಿದ್ದಾರೆ. ಅವರ ಅನುಭವಗಳ ಕಾರ್ಯಕ್ರಮ ಇದು. ಮಹೇಶ್ ಅವರೇ, ಏನು ಓದಿದ್ದು ತಾವು? ನಾನು SLC ವರೆಗೆ ಓದಿದ್ದೀನಿ. ಅನಿರೀಕ್ಷಿತ ಕಾರಣಕ್ಕಾಗಿ ವ್ಯವಸಾಯಕ್ಕೆ ಇಳಿಬೇಕಾಯ್ತು. ವ್ಯವಸಾಯಕ್ಕೆ ಇಳಿದ ಮೇಲೆ ಹೊಗೆ ಸೊಪ್ಪು ಬೆಳೆಯಕ್ಕೆ ಶುರು ಮಾಡಿದೆ, ಹಾಗಾಗಿ ಮುಂದಿನ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಆಯ್ತು. ಆಗಲಿಂದ ವ್ಯವಸಾಯನೇ ಮುಂದುವರಿಸ್ತಾ ಇರೋದು. ಹೊಗೆ ಸೊಪ್ಪು ಎಷ್ಟೋ ಜನಗಳ ಆರೋಗ್ಯವನ್ನ ಹಾಳು ಮಾಡಿದೆ, ಹಾಗೆ ನಿಮ್ಮ ಶಿಕ್ಷಣವನ್ನು ಹಾಳು ಮಾಡ್ಬಿಡ್ತೇವೆ ಬೆಳೆ ಮಾಡಕ್ಕೆ ಹೊರಟು ಅಲ್ವಾ? ಹೌದು, ಅದರಲ್ಲಿ ಎರಡು ಮಾತಿಲ್ಲ, ಶಿಕ್ಷಣವನ್ನು ಹಾಳು ಮಾಡಿದ್ದೆ ಹೊಗೆ ಸೊಪ್ಪು. ಈಗಲೂ ಹೊಗೆ ಸೊಪ್ಪನ್ನ ಬೆಳೀತಿದ್ರೆ? ಒಂದು 10 ವರ್ಷದಿಂದ ಬಿಟ್ಬಿಟ್ಟಿದೀವಿ. ಈಗೇನಿದ್ರು ಬೇರೆ ಶುಂಠಿ, ಕೆಸ, ಮೆಣಸಿನ ಗಿಡ ಒಂದ್ 2 ವರ್ಷ ಮಂಚಿಂಗ್ ಪೇಪರ್ ಹಾಕಿ ಜೀವಾಮೃತ ಮಾಡಿ ಬೆಳೆದು ರೇಟ್ ಸಿಕ್ಲಿಲ್ಲ, ಅದು ಹಾಕಿದ ಬಂಡವಾಳೂ ಸಿಕ್ಲಿಲ್ಲ. ಈ ಸರಿ ಮೆಣಸು ಹಾಕ್ಲೇ ಇಲ್ಲ. 2 ವರ್ಷದಿಂದ ಅನಿರೀಕ್ಷಿತವಾಗಿ ಚಿಯಾ ಬೆಳೆ ಯಾರೋ ಬೀಜ ತಂದು ಕೊಟ್ರು, ಬೆಳೆದ ಒಳ್ಳೆ ಇಳುವರಿ ಬಂತು, ರೇಟ್ ಸಿಕ್ಲಿಲ್ಲ. ಈ ಸರಿ ಇಳುವರಿ ಕಡಿಮೆ, ಇನ್ನೊಂದು 8 ಕ್ವಿಂಟಲ್ ಚಿಯಾ ರೆಡಿಯಾಗಿದೆ, ಈಗ ಒಂದು 22,000 ರೂಪಾಯಿ ರೇಟ್ ಇದೆ. ಅದಕ್ಕೆ ಯಾವ ಗೊಬ್ಬರ ಇಲ್ಲ, ಏನು ಇಲ್ಲ, 90 ದಿನದ ಬೆಳೆ. ಬೆಳೆ ಹುಟ್ಟಿದ್ರೆ ಬೆಳೆ ಬಂತು ಅಂತ ಅರ್ಥ, ಹುಟ್ಟಲಿಲ್ಲ ಅಂದ್ರೆ ಬೆಳೆ ಇಲ್ಲ. ಅದು ಹುಟ್ಟದೇ ಕಷ್ಟ. ಕುಟುಂಬದ ಬೆಳೆ ಅದು, ಯಾವುದೇ ಗೊಬ್ಬರ ಹಾಕೋಗಿಲ್ಲ, ಮೆಡಿಸಿನ್ ಇಲ್ಲ, ಏನಿಲ್ಲ, ಕಡಿಮೆ ಖರ್ಚಿನಲ್ಲಿ ಬರುವಂತ ಬೆಳೆ. ತಂಬಾಕನ್ನ ಯಾಕೆ ಕೈ ಬಿಟ್ರಿ? ತಂಬಾಕನ್ನ ಆಳುಗಳ ಪ್ರಾಬ್ಲಮ್, ನಮ್ ಪ್ರಾಬ್ಲಮ್ ಎಲ್ಲ ದೊಡ್ಡ ಪ್ರಾಬ್ಲಮ್ ಅದು. ಅದು ಯಾಕೆಂದ್ರೆ ಒಂದು ವರ್ಷ ಅದನ್ನ ಹಿಡ್ಕೊಂಡೇ ಇರಬೇಕು. ಹೊಗೆ ಸೊಪ್ಪು ಅಂದ್ರೆ ಕೈಲಿ ಹಿಡ್ಕೊಂಡಿದ್ರೆ ಹೊಗೆ ಸೊಪ್ಪು, ಅದು ಒಂದು ಎಲೆನ ಒಂದು 10 ಸಾರಿ ಮುಟ್ಟಬೇಕಾಯ್ತದೆ. ನಾವು ಆ ರೀತಿ ಇದೆಲ್ಲ ನೋಡಿ ಪ್ರಾಬ್ಲಮ್ ಆಗಿ ನಾವು ಹೊಗೆ ಸೊಪ್ಪನ್ನ ಬಿಟ್ಬಿಟ್ಟು. ಅಂದ್ರೆ ಹಿಂದೆ ಹೊಗೆ ಸೊಪ್ಪು ಅನಿವಾರ್ಯ, ಯಾಕೆ ಕಮರ್ಷಿಯಲ್ ಬೆಳೆ ಇದ್ದಿದ್ದೇ ಅದು, ರೈತನಿಗೆ ವಾಣಿಜ್ಯ ಬೆಳೆ ಅಂತ ಆಗ್ತಿದ್ದು ಹೊಗೆ ಸೊಪ್ಪು. ಇನ್ಯಾವುದೇ ವಾಣಿಜ್ಯ ಬೆಳೆ ಹಿಂದೆ ಇರಲಿಲ್ಲ. ತೋಟದವರಿಗೆ ಕಾಫಿ ಇತ್ತು, ಏಲಕ್ಕಿ ಇತ್ತು, ಅದಾಗ್ತಿತ್ತು. ಈ ಕಡೆ ಅರೆಮಲ್ನಾಡಿನಲ್ಲಿ ವಾಣಿಜ್ಯ ಬೆಳೆಯಾಗಿ ಇದ್ದಿದ್ದು ಹೊಗೆ ಸೊಪ್ಪು ಒಂದೇ. ಅದರಿಂದ ಅನಿರೀಕ್ಷಿತವಾಗಿ ಹೊಗೆ ಸೊಪ್ಪು ಬೆಳಿಲೇಬೇಕಾಗಿ ಬಂದಿತ್ತಾಗ. ಚಿಯಾ ಹೇಗೆ ಪರಿಚಯ ಆಯ್ತು ನಿಮಗೆ? ಚಿಯಾ ಯಾರೋ ಹೀಗೆ ಅನಿರೀಕ್ಷಿತವಾಗಿ ನನಗೆ ಯಾರೋ ಒಂದು 1 ಕೆಜಿ ಬೀಜ ತಂದು ಕೊಟ್ರು, 1.5 ಎಕರೆಗೆ ಹಾಕಿದೆ. ಅದೇನು ನಾನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ನಿರ್ವಹಣೆ ಮಾಡದೇ ಇದ್ರು ಅಕ್ಟೋಬರ್ ಕೊನೆಯಲ್ಲಿ ಹಾಕಿದ್ದೆ, ಫೆಬ್ರವರಿ 1st ವೀಕಲ್ಲಿ ಕಟಾವ್ ಮಾಡಿದ್ವು. ಒಳ್ಳೆ ಬೆಳೆ ಬಂತು, 90-95 ದಿನಕ್ಕೆ ಕಟಾವ್ ಆಗ್ಬಿಡುತ್ತೆ. ಹೋದ ವರ್ಷ ಬೆಳೆದದ್ದು ಮಾರಾಟ ಆಯ್ತಾ? ಮಾರಾಟ ಆಯ್ತು, 13,000 ಕೊಟ್ಟು ಸೆಪ್ಟೆಂಬರ್ ವರೆಗೆ ಇಟ್ಟು. ಮಾರ್ಚಲ್ಲಿ ಒಕ್ಕಡೆ ಮಾಡಿ ಇಟ್ಟಿದ್ದ, ಸೆಪ್ಟೆಂಬರ್ ಅಲ್ಲಿ ಮಾರ್ದ. ನಾವು ಮಾಡಿದ ಒಂದು ವಾರಕ್ಕೆ 18,000 ರೂಪಾಯಿಗೆ ಹೋಯ್ತದ ರೇಟು ಒಂದೇ ವಾರಕ್ಕೆ. ಈ ವರ್ಷ 18,000 ಇದ್ದಿದ್ದು ಈಗ 22,000 ಇದೆ. ಮಾರ್ಬೇಕು ಅಂತ ಇದ್ದೀವಿ. ಹೇಗೆ ಮಾರಾಟ ವ್ಯವಸ್ಥೆ ಇಟ್ಕೊಂಡು? ಹೊರಗಡೆ ಅವ್ರು ಬಂದು ತಗೊಂಡೋಗ್ರೆ. ಈ ಕಡೆ ಮೈಸೂರಿಂದ ಶೇಟುಗಳು ಬರ್ತಾರೆ. ಇದ್ರದ್ದು ಹೆಚ್ಚಿಗೆ ಇರೋದು ಹೆಗಡೆ ಒಂದು ಕೋಟೆ ಸರಗೂರು, ಅಲ್ಲಿಯವರೇ ಬರೋದು. ಇಲ್ಲೇ ಬಂದು ತಗೊಂಡೋಗ್ತಾರೆ. ಮಾರಾಟಕ್ಕೇನ್ ತೊಂದರೆ ಇಲ್ಲ. ಇನ್ನು ಸೊಸೈಟಿಗಳೇನಿಲ್ಲ ಇದಕ್ಕೆ ಸಪರೇಟ್ ಆಗಿ. ಆರ್ ಎಂ ಸಿಗಳಲ್ಲಿ ಏನು ಹೋಗೋದಿಲ್ಲ, ಇದು ಲೋಕಲ್ ಅಲ್ಲೇ ಮಾರಬೇಕು. ಮರೂರು ಗ್ರಾಮದಲ್ಲಿ ನೀವು ಅಲ್ದಲ್ಲ ಇನ್ನು ಎಷ್ಟು ಜನ? ಕಳೆದ ಸಾರಿ ನಾನು ಒಬ್ಬ ಹಾಕಿದ್ದು, ಈ ಸಾರಿ ನಾನು ಅಕ್ಕಪಕ್ಕ ಒಂದು 2-3 ಜನ ಹಾಕ್ಸಿದ್ದೀನಿ. ಅವ್ರದ್ದು ಈಗ ಕಟಾವ್ ಆಗಿದೆ. ಯಾವ ಹಂಗಾಮಿನಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ಹೇಳಿ? ನವೆಂಬರ್ 1st ವೀಕಲ್ಲಿ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನನ್ನ ಅನುಭವ 2 ವರ್ಷದ ಅನುಭವದಲ್ಲಿ. ಮತ್ತೆ ಒಳ್ಳೆ ಜೇನು ಮಾಡಬಹುದು ಅದರಲ್ಲಿ, ಅಷ್ಟು ಅಟ್ರಾಕ್ಷನ್ ಇದೆ ಜೇನು. ಅದಕ್ಕೆ ನಮ್ಮದು ಬೇಲಿ ಮನೆ ಒಳಗು ಸಮೇತ ಜೇನು ಕಟ್ಟಿತ್ತು ಈ ಸಾರಿ. ಕಳ್ಸರಿನೂ ಇತ್ತು. ಮುಂದಿನ ವರ್ಷದಿಂದ ಜೇನು ಪೆಟ್ಟಿಗೆ ಇಡೋಣ ಅಂತ ಮಾಡ್ತಾ ಇದ್ದೀನಿ. ಅದರಲ್ಲಿ ಹೂ ಶುರುವಾಯ್ತು ಅಂದ್ರೆ ಜೇನು ಸಾಕಷ್ಟು ಬಂದ್ಬಿಡ್ತಲ್ಲ. ಭಯಂಕರ ಜೇನು ಅದ್ರಲ್ಲಿ, ಹೇಳೋ ಹಾಗೆ ಇಲ್ಲ. ಅಷ್ಟೊಂದು ಜೇನು ಬರುತ್ತೆ. ಅದಕ್ಕೆ ನಾನು ಆ ಬೆಳೆಗೆ ಬರುವಷ್ಟು ಜೇನು ನಾನು ಎಲ್ಲೂ ನೋಡಿಲ್ಲ. ನೋಡಿ, ಜೇನು ಎಲ್ಲಿ ಕಡಿಮೆ ಇದೆ ಎಲ್ಲಿ ಕಡಿಮೆ ಇದೆ ಅಂತ ಹೇಳೋರು ಇದನ್ನ ಹಾಕಿ ಮಟ್ರೆ ಒಳ್ಳೇದು. ಈಗ ತೋಟದಲ್ಲಿ ಸ್ವಲ್ಪ ನೆರಳು ಇತ್ತು ಅಂತಂದ್ರೆ ಬೆಳೆಯೋದು ಕಷ್ಟ. ಪೂರ್ಣ ಬಿಸಿಲು ಇರಬೇಕಲ್ವಾ? ಕಡಿಮೆ ಬಿಸಿಲು ಜಾಸ್ತಿ ಇರಬೇಕು, ನೀರು ಕಡಿಮೆ. ಒಂದು ವಾರಕ್ಕೆ ಒಂದು ನೀರು ಸಾಕು. ವ್ಯವಸಾಯನು ಕಡಿಮೆ, ಒಂದ್ 2 ಸಾರಿ ಕುಂಟೆ ಹೊಡೆದ್ರೆ ಸಾಕು ನೀಟಾಗಿ. ಮತ್ತೆ ದನಕರುಗಳ ಹಾವಳಿ, ಆನೆದು, ಹಂದಿದು ಇದೆಲ್ಲ ಇಲ್ವೇ ಇಲ್ಲ ಅಂತ ಅನ್ಸುತ್ತಲ್ವಾ? ಕಂಡು ಮಟ್ಟಿಗೆ ಇರುವೆ ಒಂದು, ಮನುಷ್ಯ ಒಂದು, 2 ಜನ ತಿನ್ನೋದು ಅಂತ ನನ್ನ ಅನುಭವ. ಬೀಜನು ಸ್ವಲ್ಪ ಕೈ ಇದೆ, ಬಾಕಿದೆಲ್ಲ ಕೈಯೇ. ಈ ರೀತಿಯ ಬೆಳೆಗಳ ಬಗ್ಗೆ ಆಲೋಚನೆ ಮಾಡಬೇಕು. ಹೋದ ವರ್ಷ ನೀವು ಮಾರಾಟ ಮಾಡಿದ್ರಲ್ಲಿ ಖರ್ಚು ತೆಗೆದು ಎಷ್ಟು ಉಳಿತಾಯ ಆದಂಗಾಯ್ತು? 30,000 ರೂಪಾಯಿ ಖರ್ಚಾಗಿತ್ತು. 98,000 ರೂಪಾಯಿ ದುಡ್ಡಾಗಿತ್ತು ಟೋಟಲಿ 3 ತಿಂಗಳಿಗೆ. ಈ ಸಾರಿ ಎಷ್ಟಾಗಬಹುದು, ಎಷ್ಟು ಖರ್ಚು ಬಂದಿರಬಹುದು? ಈ ಸಾರಿನ ಖರ್ಚು ಒಂದು 30,000-35,000 ಆಗಿದೆ. ಒಂದು 8 ಕ್ವಿಂಟಲ್ ಇದೆ. ಈಗ 22,000 ರೇಟ್ ಇದೆ. 24,000 ಹೋಗಿತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. ಕಾಳು ಬಿಡಿಸೋದು ಅಥವಾ ಕಣ ಮಾಡೋದು ಇದೆಲ್ಲ ಹೇಗೆ? ಒಕ್ಕಣೆ ಒಂದೇ ಪ್ರಾಬ್ಲಮ್. ಅದಕ್ಕೆ ಈಗ ಕೋಟೆ ಸೈಡ್ ಎಲ್ಲ ಮಿಷನ್ ಬಂದಿದೆಯಂತೆ. ಇಲ್ಲಿ ನಮ್ಗೇನಿದ್ರು ಒಕ್ಕಣೆ ಮಾಡ್ಲಿಕ್ಕೆ ಟಾರ್ಪಲ್ ಮೇಲೆ ಮಾಡ್ಬೇಕು. ಅದು ಈ ನೆಲದಲ್ಲಿ ಎಲ್ಲೂ ಮಾಡಕ್ ಆಗೋದಿಲ್ಲ, ಅದು ಬರೋದಿಲ್ಲ, ತೊಡಿಲಿಕ್ಕೆ ಬರೋದಿಲ್ಲ, ಗುಡ್ಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಒಕ್ಕಣೆ ಮಾಡೋದೊಂದು ದೊಡ್ಡ ಪ್ರಾಬ್ಲಮ್ ಅದರದು. ಈ ಸರಿ ಇನ್ನೆಲ್ಲ ಆ ಕಡೆಯಿಂದ ಒಕ್ಕಣೆಗೆ ಮಿಷನ್ ಬಂದಿದೆ. ನಾನು ಒಂದು ಟ್ಯಾಕ್ಟರ್ಗೆ ತರಿಸಿ ನೋಡಿದೆ, ಅಂತದೇನು ಯೂಸ್ ಆಗ್ಲಿಲ್ಲ. ಅದರಿಂದ ಬೀಜ ಹಾಳಾಯ್ತು ಹೊರತು ನನಗೆ ಸಿಕ್ಲಿಲ್ಲ. ಒಕ್ಕಣೆಯಿಂದ ಸುಮಾರು 1.5 ಕ್ವಿಂಟಲ್ ಬೀಜನೇ ಹಾಳಾಗಿದೆ ನಂದು. ಕಟಾವ್ ಮಾಡಿದ್ಮೇಲೆ, ಕಣ ಮಾಡಿದ್ಮೇಲೆ ಅದರ ಕಡ್ಡಿ ಕಸ ಅದನ್ನೆಲ್ಲ? ಅದನ್ನ ನಾವೀಗ ಶುಂಠಿಗೆ ಮುಚ್ಚಿದ್ವಿ ಆ ಕಡ್ಡಿನ. ಅದ್ರ ಕಡ್ಡಿನೂ ಹಾಳಾಗಿಲ್ಲ. ನೀವು ಬಳಕೆ ಮಾಡ್ಕೊಂಡಿದ್ದೀರ ಚಿಯನ? ಮಾಡ್ತಾ ಇದ್ದು, ಕಳಸರಿನ ಒಂದ್ 2 ತಿಂಗಳು ಮಾಡ್ದು. ಅದೊಂದು ಸ್ವಲ್ಪ ಬೆಲ್ಲ ಸೇರಿಸಿ ಮಾಡಿದ್ರೆ ಉತ್ತಮ, ಬೇರೆ ಏನು ಆಗೋದಿಲ್ಲ. ಅಷ್ಟು ಟೇಸ್ಟ್ ಇರೋದಿಲ್ಲ, ಸ್ವಲ್ಪ ಬೆಲ್ಲ ಸೇರಿಸಿ ಅಭ್ಯಾಸ ಮಾಡ್ಕೊಂಡ್ರೆ ಬಾರಿ ಒಳ್ಳೇದು. ಹಾಗೆ ನೀರಿನಲ್ಲಿ ನೆನೆಸಿ ತಿನ್ನದ? ಸಾಯಂಕಾಲ ನೀರಿನಲ್ಲಿ ನೆನೆಸಿ ಒಂದು 1/2 ಸ್ಪೂನ್ ಒಂದು ದಿನಕ್ಕೆ, ಒಂದು ಸ್ವಲ್ಪ ಬೆಲ್ಲ ಅಷ್ಟೇ. ಬೆಳಿಗ್ಗೆ ಮಾಮೂಲಿ ಅದು ಸ್ವಲ್ಪ ಗಂಜಿ ಗಂಜಿ ರೀತಿ ಆಗುತ್ತೆ, ಅಭ್ಯಾಸ ಮಾಡ್ಕೋಬೇಕಷ್ಟೇ. ನಿಮ್ಮ ಊರಿನ ಸುತ್ತಮುತ್ತ ಅಥವಾ ನಿಮ್ಮ ಊರಿನಲ್ಲಿ ಇಷ್ಟಪಟ್ಟು ಬೆಳೆಸಿರೋರು ಅಥವಾ ನಮಗೆ ಕೊಡಿ ಅವ್ರಿಗೆ ಕೊಡಿ ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ. ನಾನೇ ಸರಿ ನಾನು ಅಕ್ಕಪಕ್ಕ ಹಾಕ್ಸಿದ್ದೆ, ನಾನೇ ಬೀಜ ತರಿಸಿ ಕೊಟ್ಟಿದ್ದೆ ಕೋಟೆಯಿಂದ. ಅವ್ರದೆಲ್ಲ ಈಗ ರೀಸೆಂಟ್ ಆಗಿ ಒಕ್ಕಣೆ ಆಗ್ತಾ ಇದೆ. ಚಿಯಾ ಕುಶಾಲಗರ ಸುತ್ತಮುತ್ತ ನಿಮ್ಮೂರು ಮರೂರಿನಲ್ಲಿನು ಬರುತ್ತಂದಂಗಾಯ್ತು. ಸುಲಭದ ಬೆಳೆ, ಮತ್ತೆ 2 ತೋಟಗಳು ಸಣ್ಣ ಸಣ್ಣ ಇರ್ತವೆ. ಯಾಕೆಂದ್ರೆ ನವೆಂಬರ್ ಅಲ್ಲಿ ಆನೆ ಕಟ್ಟೆ ಇರೋದ್ರಿಂದ ಯಾವ ತೊಂದ್ರೇನು ಇಲ್ಲ. ಅದು ಆನೆ ತಿನ್ನೋದಿಲ್ಲ, ಹಾಗೆ ಸುಮ್ನೆ ಪಾಸ್ ಆಗೋಗ್ಬಿಟ್ಟಿತ್ತು ಸರಿ. ಬಂದಿತ್ತು ಒಂದ್ಸರಿ, ಏನು ಮಾಡಿರ್ಲಿಲ್ಲ. ಹಂದಿಗಳು? ಹಂದಿ ಯಾವ್ದು ಮುಟ್ಟದೇ ಇಲ್ಲ. ಹಂದಿನೂ ಉಂಟು, ಭಯಂಕರ ಹಂದಿ ಉಂಟು, ಎಲ್ಲ ಉಂಟು. ಹೀಗೆ ಹುಡುಕ್ತಾ ಹೋದ್ರೆ ಸಮಸ್ಯೆಗೆ ಪರಿಹಾರಗಳು ಸಿಕ್ಕಿ ಸಿಗ್ತವೆ. ಏನು ಕಾಫಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? 4 ವರ್ಷ ಆಗಿದೆ. ಒಂದು 500 ಗಿಡ ಇದೆ, ಎಲ್ಲಾ ಆರ್ಗ್ಯಾನಿಕ್ ಇಂದ ಮಾಡ್ತಾ ಇರೋದು. ಈ ಸರಿ ಒಂದು 300 ಕೆಜಿ ಆಗಿದೆ, ಇನ್ನು ಮಾರಿಲ್ಲ. ಇನ್ನು ಉಂಡೆ ಮೆಣಸು ಅಷ್ಟೇ, ಒಂದು 500 ಬಳ್ಳಿ ಉಂಟು, ಅದು ಎಲ್ಲ ಜೀವಾಮೃತ ಮಾಡ್ತಾ ಇರೋದು. ಇಲ್ಲಿವರೆಗೆ ಮೆನ್ಯೂರ್ ಅಂತ ಕೊಟ್ಟಿಲ್ಲ. ಸಿಲ್ವಾರದ ಗಿಡಕ್ಕೆ ಎಲ್ಲ ಫುಲ್ ಹಾಕಿರೋದು, ಹಿಂದೆ ಬಾಳೆ ಹಾಕಿದ್ದೆ, ಬಾಳೆ ಒಳಗಡೆ ಸಿಲ್ವಾರ ಏಳಿಸಿ ಅದಕ್ಕೆ ಹಾಕಿರೋದು. ಅಡಿಕೆ ತೆಂಗು ಫಸಲು ಬರ್ತಾ ಇದೆ? ಅಡಿಕೆ ಈ ಸಾರಿ ಹೊಂಬಾಳೆ ಬಿಡ್ತಾ ಇದೆ, 4 ವರ್ಷ ಆಯ್ತು, ಈಗ 5ನೇ ವರ್ಷ ರನ್ನಿಂಗ್. ಅಡಿಕೆಗೆ ಒಂದು 450 ಗಿಡ ಇದೆ, ಎಲ್ಲಾದ್ರು ಜೀವಾಮೃತನೇ. ಕಾಫಿನೂ ಜೀವಾಮೃತ, ಉಂಡೆ ಮೆಣಸು ಜೀವಾಮೃತ. ದನಕರುಗಳನ್ನ ಇಟ್ಕೊಂಡಿದ್ರ? ದನಗಳು ಇಲ್ಲ ಸದ್ಯಕ್ಕೆ, ಮೊದಲಿತ್ತು ಈಗಿಲ್ಲ. ಚೀಯಾಲ್ದಲ್ಲೇ ಅಡಿಕೆ ಕಾಫಿ ಕಾಳುಮೆಣಸು ತೆಂಗು ಬೆಳೀತದ್ರಿ. ಭತ್ತವನ್ನು ಸಾಗುವಳಿ ಮಾಡ್ತೀರಾ? ಭತ್ತ ಇತ್ತೀಚೆಗೆ ಇಲ್ಲ, ಈಗ ಒಂದು 4 ವರ್ಷದಿಂದ ಭತ್ತನು ಬಿಟ್ಟಿದೀವಿ, ಲೇಬರ್ ಪ್ರಾಬ್ಲಮ್. ಅದರಿಂದ ಜೋಳ ಬೆಳಿತೀವಿ. ಜೋಳ ಅಂದ್ರೆ ಮೆಕ್ಕೆಜೋಳ ಅಲ್ವಾ? ಮೆಕ್ಕೆಜೋಳ. ಎಷ್ಟು ಎಕರೆಲ್ಲಿ ಹಾಕೊಳ್ತೀರಿ ಮೆಕ್ಕೆಜೋಳ? ಒಂದು ವರ್ಷಕ್ಕೆ ಒಂದು 2 ಎಕರೆಗೆ ಹಾಕ್ತಿವಿ, ಒಂದು 60-70 ಕ್ವಿಂಟಲ್ ಜೋಳ ಆಗುತ್ತೆ 2 ಎಕರೆಗೆ. ಹೋದ ವರ್ಷ ಈ ವರ್ಷದ್ದು ಪರಿಸ್ಥಿತಿ ಹೇಗೆ ಅನಿಸುತ್ತೆ? ಜೋಳ ಈ ಸಾರಿ ಸ್ವಲ್ಪ ಉತ್ತಮವಾದ ರೇಟ್ ಇತ್ತು, ಆದ್ರೆ ಮಳೆಯಿಂದ ಸ್ವಲ್ಪ ಇಳುವರಿ ಕಡಿಮೆ. ಕೆಲವೊಂದು ತಳಿಗಳು ಮಳೆಗೆ ಆಯ್ತಾ ಇಲ್ಲ, ಬಿದ್ದು ಹೋಗ್ತಾ ಇದೆ ಫುಲ್ಲು. ಹಾಗಾಗಿ ಸರಿ ನಾವು ಬೇರೆ ಬೆಳೆ ಹಾಕ್ದೋ ಹೈಟ್ ತಕ್ಕಂತ, ಅದು ಸ್ವಲ್ಪ ಇಳುವರಿ ಕಡಿಮೆ. ಅಂದ್ರೆ 6 ತಿಂಗಳಾದ್ರೂ ಬೀಳೋದಿಲ್ಲ ಅದು. ವಿಶೇಷವಾಗಿ ಚೀಯಾ ಬೆಳೆಯ ಕೃಷಿಯನ್ನ ಮಾಡಿರೋ ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರೆ ಮಹೇಶ್ ಅವರೇ, ಇತರರಿಗೂ ಈ ಒಂದು ಬೆಳೆ ಪರಿಚಯವಾಗಲಿ. ನಿಮ್ಮ ಅನುಭವಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮರೂರು ಗ್ರಾಮ ಹೆಬ್ಬಾಲೆ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ. ಇಲ್ಲಿನ HS ಮಹೇಶ್ ಅವರು ಚೀಯಾ ಬೆಳೆ ಹೇಗಿದೆ, ಹೇಗೆ ಸಾಗುವಳಿ ಮಾಡಿದ್ರು, ಏನು ಬೆಲೆ ಸಿಕ್ತು, ಎಲ್ಲಿ ಮಾರಾಟ ಮಾಡಿದ್ರು ಅನ್ನೋದನ್ನ ತಿಳಿಸಿದರು. ಅವರ ಸಂಖ್ಯೆ ಹೀಗಿದೆ: 9035386387. 9035386387. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧವರೇ, ಸಿರಿಧಾನ್ಯಗಳ ರಾಜ ರಾಗಿ. ರಾಗಿಯಲ್ಲಿ ಅಕ್ಕಿಗಿಂತ ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶಗಳಿದ್ದಾವೆ. ದುಡಿಯುವ ಜನಕ್ಕೆ ರಾಗಿ ಶ್ರೇಷ್ಠವಾದ ಆಹಾರ. ಅನೇಕ ಕಾಯಿಲೆಗಳನ್ನು ದೂರ ಇಡಲಿಕ್ಕೂ ನೆರವಾಗ್ತದೆ. ರಾಗಿಯಲ್ಲಿ 16 ತಳಿಗಳಿದ್ದಾವೆ. ನಾಡ ತಳಿಗಳನ್ನು ಇವತ್ತು ರೈತರು ಸಂರಕ್ಷಣೆ ಮಾಡಿಕೊಂಡು ಬೆಳೀತಿದ್ದಾರೆ, ಬಳಸ್ತಿದ್ದಾರೆ. ವಿಜ್ಞಾನಿಗಳು ಸಂಶೋಧಕರು ರಾಗಿಯಲ್ಲಿ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ. ಒಟ್ಟಾರೆ ರಾಗಿ ಶ್ರೇಷ್ಠವಾದ ಬೆಳೆ. ಆಹಾರದ ದೃಷ್ಟಿಯಲ್ಲೂ ಇದು ಅತ್ಯುತ್ತಮವಾದುದು ಅಂತ ಅಂದ್ಕೊಂಡು ಉಲ್ಲೇಖವಾಗಿದೆ. ಆದರೆ ಕೆಲವೊಬ್ಬರಿಗೆ ರಾಗಿ ಸೇವನೆ ಹಿತವಾಗುವುದಿಲ್ಲ. ಹೊಟ್ಟೆ ಕಟ್ಟುತ್ತೆ, ಬೇದಿ ಆಗುತ್ತೆ, ಅಥವಾ ಮಲಬದ್ಧತೆ ಆಗುತ್ತೆ, ಹೀಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾತಾಡೋದಿದೆ. ಕೆಲವೊಬ್ಬರು ಮುದ್ದೆ ತಿನ್ನೋದೇ ಕಷ್ಟ, ನಮಗೆ ಅಭ್ಯಾಸನೇ ಇಲ್ಲ ಅಂತ ಅಂದ್ಕೊಂಡು ಮುದ್ದೆ ಸೇವನೆಯ ರುಚಿಯನ್ನೇ ನೋಡಿಲ್ಲ. ನುಂಗಬೇಕಲ್ಲ, ಮುದ್ದೆಯಿಂದ ಬೆಂದ ಹಿಟ್ಟನ್ನು ಪ್ರತ್ಯೇಕ ಮಾಡಿ ಆ ತುಂಡು ತುಂಡು ಮುದ್ದೆಯನ್ನು ನುಂಗೋಕೆ ಎಷ್ಟೋ ಜನಗಳಿಗೆ ಆಗೋದಿಲ್ಲ ಅಂತ ಅಂದ್ಕೊಂಡು ಹೆದರ್ತಾರೆ, ಇಷ್ಟನೂ ಕೊಡೋದಿಲ್ಲ. ಆದರೆ ಇದರ ರುಚಿಯನ್ನು, ಮಹತ್ವವನ್ನು, ಇದರ ವಿಶೇಷತೆಯನ್ನು ಕಂಡವರು ಬಿಡೋದಿಲ್ಲ. ದೊಡ್ಡ ದೊಡ್ಡ ತುಂಡುಗಳಾಗಿ ಮಾಡಿ ಅದನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡು ಸಾರಿನೊಂದಿಗೆ ಸೇರಿಸಿ ಸವಿಯೋದಿದೆ. ಮುದ್ದೆ ಗಟ್ಟಿಯಾದಷ್ಟು ಅದು ನಿಧಾನಕ್ಕೆ ಜೀರ್ಣ ಆಗುತ್ತೆ, ಬೇಗ ಹಸುವಾಗುವುದಿಲ್ಲ ಅಂತ ಅಂದ್ಕೊಂಡು ಅನುಭವಿಗಳು ಹೇಳೇ ಹೇಳ್ತಾರೆ. ಒಂದು ಬಿಗಿಯಾದ ಮುದ್ದೆಯನ್ನು ಬೆಳಗ್ಗೆ ಊಟ ಮಾಡ್ಕೊಂಡು ಹೋದರೆ ಸಂಜೆ ತನಕ ಶ್ರಮಪಟ್ಟನು ಕೆಲಸಗಳನ್ನು ಮಾಡಿದ್ರೂ ನಮ್ಮ ದೇಹ ನಲಗೋದಿಲ್ಲ, ಹಸಿವು ಆಗೋದಿಲ್ಲ, ನೀರಡಿಕೆನೂ ಅಷ್ಟಕ್ಕಷ್ಟೇ ಅಂತ ಅಂದ್ಕೊಂಡು ಮಾತಾಡೋದಿದೆ. ಶ್ರಮಜೀವಿಗಳಿಗೆ ಮುದ್ದೆ ತುಂಬ ಒಳ್ಳೆಯ ಆಹಾರ ಅಂತ ಅಂದ್ಕೊಂಡು ಈಗಲೂ ಎಷ್ಟೋ ಜನ ಸ್ಪಷ್ಟವಾಗಿ ಹೇಳೋದಿದೆ. ರಾಗಿ ರೊಟ್ಟಿ ಸಹ ಉತ್ತಮವಾದ ಆಹಾರ. ಕೆಲವೊಬ್ಬರು ಹೇಳ್ತಾರೆ ಮುದ್ದೆಗಿಂತ ರಾಗಿ ರೊಟ್ಟಿ ಒಳ್ಳೆಯದು, ಅದು ಬಾಯಲ್ಲಿ ಜಡಿಮಿ ಜಡಿಮಿ ನಿಧಾನಕ್ಕೆ ಒಳಗಡೆ ಹೋಗುತ್ತೆ, ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಮುದ್ದೆಗಿಂತ ಇನ್ನಷ್ಟು ಉತ್ತಮವಾದದ್ದು ರೊಟ್ಟಿ ಅಂದ್ಕೊಂಡು ಉಲ್ಲೇಖ ಮಾಡೋದಿದೆ. ಇನ್ನೂ ಕೆಲವೊಬ್ಬರು ಗಟ್ಟಿಯಾದ ರೊಟ್ಟಿಗಳನ್ನು ಮಾಡಿಕೊಂಡು ವಾರ 15 ದಿನ ತಿಂಗಳ ತನಕ ಇಟ್ಕೊಂಡು ಬಳಕೆ ಮಾಡಿಕೊಳ್ಳೋದಿದೆ. ಖಾರದ ರೊಟ್ಟಿ ಪ್ರಯಾಣಕ್ಕೆ ಅನುಕೂಲ. 4-6 ದಿನಗಳ ಕಾಲ ಪ್ರಯಾಣ ಮಾಡುವಾಗ ದಿನ 2-4 ರೊಟ್ಟಿಗಳನ್ನು ತಿನ್ನಬಹುದು, ಅದಕ್ಕೆ ಮತ್ತಿನೇನೋ ಸೇರಿಸ್ಕೊಳ್ಬಹುದು. ಖಾರ ಇಲ್ಲದ ರೊಟ್ಟಿಯನ್ನು ಮಾಡಿಕೊಂಡು ಸಿಹಿಯೊಂದಿಗೆ ಸವಿಬಹುದು. ಬರೀ ರಾಗಿ ಮುದ್ದೆ ರಾಗಿ ರೊಟ್ಟಿ ಅಲ್ಲ, ರಾಗಿಯಿಂದ

ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ವಿಶ್ವ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆನ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರಿಗೆ ವಿಧಾನ ಪರಿಷತ್ ಸದಸ್ಯೆ ಶಾಂತಿಯಂಡ ವೀಣಾ ಅಚ್ಚಯ್ಯ ಮತ್ತೆ ಮಡಿಕೇರಿ ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಅವು ಪೇಂಟಿಂಗ್ ಮತ್ತೆ ಕಾರ್ಪೆಂಟರ್ ಕಿಟ್ನ ವಿತರಿಸಿದರು. ಕೊಡಗು ಪತ್ರಕರ್ತ ಸಂಘದ ಗೌರವ ಸಲಹೆಗಾರರಾಗಿ ಹಿರಿಯ ಪತ್ರಕರ್ತರಾದ ಟಿಪಿ ರಮೇಶ್, ಪಿಜಿ ಅನಂತಶಯನ, ಅನಿಲ್ ಎಚ್ಟಿ, ಹಾಗೆ ಶ್ರೀಧರ್ ನೆಲಿತಯ್ಯ ಆಯ್ಕೆಗಳು, ಹಾಗೆ ಸಂಘದ ನಾಮ ನಿರ್ದೇಶಕರಾಗಿ ಹಿರಿಯ ಪತ್ರಕರ್ತರಾದ ಕೆ ತಿಮ್ಮಪ್ಪ, ಕೊಡಿಕಲ್ ಸಂತೋಷ್, ಗುರುದರ್ಶನ್, ರವಿ ಸುಬ್ಬಯ್ಯ, ಹಾಗೆ ಎಸ್ಎಲ್ ವತ್ಸಲಾವು ನೇಮಕಗೊಂಡಳು. ದೇಶದ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿರುವ ದೇಶದ ರಾಷ್ಟಪತಿಗಳ ಪರ್ಸನಲ್ ಆಫೀಸರ್ ಆಗಿ ಕೊಡಗಿನವೇ ಆದ ಕೋದಂಡ ಪಿ ಕಾರ್ಯಪ್ಪವು ನೇಮಕಗೊಂಡಳು. ಪ್ರಸ್ತುತ ಯುವಜನತೆಯಲ್ಲಿ ನಾಗರಿಕ ಸೇವಾ ಪರೀಕ್ಷೆನ ಮಹತ್ವನ ತಿಳಿಸಿಕಾಗಿ ಪೊನ್ನಂಪೇಟಿನ ಸಿಐಟಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಕಡೆಯಿಂದ ಯುಪಿಎಸ್ಸಿ ಪರೀಕ್ಷಾ ಸಿದ್ದತೆ ಮತ್ತೆ ವಿಶೇಷ ಉಪನ್ಯಾಸ ನಡೆದು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಹಳೆ ವಿದ್ಯಾರ್ಥಿ ಹಂಗೆ ಮೈಸೂರು ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಚೇತನ್ ಆರವ್, ವಿದ್ಯಾರ್ಥಿಗಳಲ್ಲಿ ಪದವಿ ಕಲಿಕೆ ಆದ ಮೇಲೆ ಕೆಲಸಲೇ ಆಯ್ಕೆ ಮಾಡುವ ಬ್ಯಾರೆ ರೀತಿಯ ಕ್ಷೇತ್ರಗಳಲ್ಲಿ ನಾಗರಿಕ ಸೇವಾ ಪರೀಕ್ಷೆನ ಮಹತ್ವನ ತಿಳಿಸಿದರು. ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಬಗ್ಗೆ ಹಂಗೆ ಇದಕ್ಕೆ ಬೇಕಾಗುವ ಏಕಾಗ್ರತೆ ಹಂಗೆ ಮಾನಸಿಕ ತಯಾರಿಕೆನ ವಿವರಿಸಿದರು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ಪಾಲಿಕ್ಲಿನಿಕ್ಗೆ ನಾಳೆ ರಜೆ ಇದ್ದಂತೇಳಿ ಪಾಲಿಕ್ಲಿನಿಕ್ನ ಅಧಿಕಾರಿಯು ಪ್ರಕಟಣೆ ತಿಳಿಸಳು. ನಾತಂಗಲ್ ಶ್ರೀಕಾಳಿ ದೇವರ ಜಾತ್ರೆ ಹಿನ್ನೆಲೆಯಲ್ಲಿ ಕುಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಳೆ ಹೊತ್ತರೆ 6 ಗಂಟೆಯಿಂದ ತಾರೀಕು 4 ಮಧ್ಯರಾತ್ರಿ 12 ಗಂಟೆವರೆಗೆ ಎಲ್ಲಾ ರೀತಿಯ ಕಳ್ಳಂಗಡಿ, ಬಾರ್, ಹೋಟೆಲ್, ಕ್ಲಬ್ಗಳಲ್ಲಿ ಕಳ್ಳು ಮಾರಾಟನ ಸಂಪೂರ್ಣವಾಗಿ ನಿಷೇಧಿಸಿಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಆದೇಶನ ಹೊರಡಿಸಳು. ಕೊಡಗು ಜಿಲ್ಲೆನ ನಗರಾಭಿವೃದ್ಧಿ ಕೋಶಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ತಾಂತ್ರಿಕ ಕೋಶಕ್ಕೆ ಸಿಬ್ಬಂದಿ ಸೇವೆನ ಹೊರಗುತ್ತಿಗೆ ಮೇರೆಗೆ ಪಡೆಯಕ್ಕಾಗಿ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಮಡಿಕೇರಿ, ಕುಶಾಲನಗರ, ಸೋಮರ್ಪೇಟೆ ಹಾಗೆ ವಿರಾಜಪೇಟೆಗಳಲ್ಲಿ ವಸತಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಕೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ತಜ್ಞರ ಸೇವೆನ ಪಡೆಯಕ್ಕೆ ವಸತಿ ಇಂಜಿನಿಯರಿಂಗ್ ಮತ್ತು ಮುನ್ಸಿಪಲ್ ಸಿವಿಲ್ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 5 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರನ್ನು ಸಂಪರ್ಕಿಸಕು. ತಾರೀಕು 4 ತಲಕಾವೇರಿಯಲ್ಲಿ ಸ್ವಚ್ಛತಾ ಕೆಲಸ ಇರದಂದ ಮಧ್ಯಾಹ್ನ 2 ಮೇಲೆ ಭಕ್ತಾದಿಗಳಿಗೆ ಪ್ರವೇಶ ಇರದಲೆ, ಆದ್ದರಿಂದ ಭಕ್ತಾದಿಗ ಸಹಕರಿಸಿಕೊತ್ತೇಳಿ ಪ್ರಕಟಣೆ ತಿಳಿಸೋಳು. ಕರ್ನಾಟಕ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮ ಜಲಜೀವನ ಯೋಜನೆಯಲ್ಲಿ 2021-22 ಸಾಲಿಗೆ ಸೌಲಭ್ಯ ಪಡೆಯಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ತಾರೀಕು 10 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರನ್ನ ಸಂಪರ್ಕಿಸಕು. ಸೋಮರ್ಪೇಟೆ ತಾಲೂಕು ಬಾಲಭವನ ಸೊಸೈಟಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಇವರ ಕಡೆಯಿಂದ ತಾರೀಕು 4 ತಾರೀಕು 11 ಹೊತ್ತಾರೆ 9:30 ಹಿಂಬತ್ತು 4 ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ, ಶ್ರೀಶಕ್ತಿ ಭವನ ತಾಲೂಕು ಪಂಚಾಯಿತಿ ಆವರಣದಲ್ಲಿ 5 16 ವರ್ಷದೊಳಗಿನ ಮಕ್ಕಳಿಗೆ ತಾಲೂಕು ಮಟ್ಟದ ಬೇಸಿಕ್ ಶಿಬಿರ ನಡೆದಿದೆ. ಈ ಶಿಬಿರದಲ್ಲಿ ಚಿತ್ರಕಲೆ, ಸಮೂಹ ನೃತ್ಯ, ಯೋಗ, ಕರಾಟೆ ಮತ್ತು ಜೇಡಿಮಣ್ಣಿನ ಕಲೆ ಚಟುವಟಿಕೆನ ಕಲಿಸುವೆ. ಜಾಸ್ತಿ ಮಾಹಿತಿಗೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯವರನ್ನ ಸಂಪರ್ಕಿಸಕು. ಕೊಡಗು ಜಿಲ್ಲೆನ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ 2022-23 ಸಾಲಿಗೆ ಪಿಂಜರ ಪೋಲ್ ಮತ್ತು ಇತರ ಗೋಶಾಲೆಗಳಿಗೆ ನೆರವು ಅಡಿಲಿ ಸಹಾಯಧನಕ್ಕೆ ಅರ್ಜಿನ ಕರೆದಳು. ಈ ನೆರವಿನ ಅಡಿಲಿ ಪ್ರಯೋಜನ ಪಡ್ಕೊಳ್ಳುವಂಗೆ ಹಾಗೆ ಜಾಸ್ತಿ ಮಾಹಿತಿಗೆ ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿಯವರನ್ನು ಸಂಪರ್ಕಿಸಕತ್ತಳಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರು ತಿಳಿಸಳು. ಸೆಂಟ್ರಲ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಇನ್ ಎಜುಕೇಷನ್ ನೀಡುವ ಎಕೆ ಸುಬ್ಬಯ್ಯ ಮಹಿಳಾ ಸಾಧಕಿ ಪ್ರಶಸ್ತಿ 2021 ಕೊಡಗಿನ ಸೋಮರ್ಪೇಟೆ ತಾಲೂಕಿನ ಎಂಎ ರುಬಿನಾವು ಆಯ್ಕೆಯಾಗಳು. ತಾರೀಕು 5 ಶಾಹೀನ್ ಸಮೂಹ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ತೌಸಿಫ್ ಅಹಮದ್ ಪ್ರಶಸ್ತಿನ ನೀಡುವೆ. ಸಿದ್ದಾಪುರದಲ್ಲಿ ಅಂಗಡಿ ಮತ್ತು ಹೋಟೆಲ್ಗಳಲ್ಲಿ ಆರೋಗ್ಯ ಅಧಿಕಾರಿಗೆ ದಿಢೀರನೆ ಭೇಟಿ ನೀಡಿ ತಂಬಾಕು ಕಾಯ್ದೆ ಉಲ್ಲಂಘನೆ ಬಗ್ಗೆ ಅರಿವು ಮೂಡಿಸಿ ದಂಡ ವಿಧಿಸಲಾಯಿತು. ಹಾಗೆ ಹೋಟೆಲ್ ಮತ್ತು ಬೇಕರಿಗಳಿಗೆ ಭೇಟಿ ನೀಡಿ ಆಹಾರ ಸುರಕ್ಷತೆ ಕಾಯ್ದೆ ಬಗ್ಗೆ, ಸ್ವಚ್ಛತೆ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು. ನಾಳೆ ಬಸವ ಜಯಂತಿ ಜಂಬರನ ಮಡಿಕೇರಿ ಪ್ಯಾಟೆನ ಭಾರತೀಯ ವಿದ್ಯಾಭವನದಲ್ಲಿ ಆಯೋಜಿಸಲು. ತಾರೀಕು 6 ಶ್ರೀ ಶಂಕರಾಚಾರ್ಯ ಜಯಂತಿನ ಮಡಿಕೇರಿ ಪ್ಯಾಟೆನ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದ ಶತಮಾನೋತ್ಸವ ಭವನದಲ್ಲಿ ಆಡಂಬರದಿಂದ ಆಚರಿಸಿಕೆ ಜಿಲ್ಲಾಧಿಕಾರಿ ಡಾ ಬಿ ಸತೀಶ್ ಅವರ ಅಧ್ಯಕ್ಷತೆ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಆ ನಿಟ್ಟಿನಲ್ಲಿ ಸ್ಥಳೀಯ ಕಲಾ ತಂಡಗಳಿಗೆ ಅವಕಾಶ ನೀಡುವಂಗೆ ಜಿಲ್ಲಾಧಿಕಾರಿಯವರು ಸಲಹೆ ನೀಡಿದ್ದು. ಭಜನೆ ಪೈಪೋಟಿ ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮ ನಡೆದಿದೆ. ಅಂದೇ ಹೊತ್ತರೆ 10 ಗಾಂಧಿ ಮೈದಾನದ ಮೆರವಣಿಗೆ ಹೊರಟು ಜನರಲ್ ತಿಮ್ಮಯ್ಯ ವೃತ್ತದ ಮೂಲಕ ಭವನಕ್ಕೆ ತೆರಳಲಿದೆ. ಡೊಳ್ಳು ಕುಣಿತ, ಚಂಡೆ, ನಾದಸ್ವರ ಸೇರಿದಂಗೆ ಬೇರೆ ಬೇರೆ ಕಲಾ ತಂಡಗಳೊಟ್ಟಿಗೆ ಮೆರವಣಿಗೆ ನಡೆದಿದೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ 2022 ನೋಂದಣಿ ಪ್ರಕ್ರಿಯೆನ ಗಡುವಿನ ತಾರೀಕು 15 ವಿಸ್ತರಿಸಲು ಆಸಕ್ತಿ ಇರುವ ಅಭ್ಯರ್ಥಿಗ ನೀಟ್ ಜಾಲತಾಣದಲ್ಲಿ ಅರ್ಜಿನ ಸಲ್ಲಿಸಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking Agi Bhetikudi, Palace Toyota, near Kaveri Hall, CV Shankar Road, Madikeri. Call 7022671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22557 1. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಮಡಿಕೇರಿ ಕರ್ಣಂಗೇರಿ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಮತ್ತು ರಥೋತ್ಸವ May 2 and 3 ನಡೆಯಲಿದ್ದು, May 2 ಸೋಮವಾರ ಸಂಜೆ 6:30 ವೆಂಕಟರಮಣ ಸ್ವಾಮಿ ಹರಿಸೇವೆ, 3 ಮಂಗಳವಾರ ಬೆಳಿಗ್ಗೆ 6:30 ಗಣಪತಿ ಹೋಮ, ದೇವಿಗೆ ಅಭಿಷೇಕ, ಕಲಶ ಪೂಜೆ, ಹಗಲು 11:45 ದೇವಸ್ಥಾನದ ಸುತ್ತಲೂ ದೇವಿಯ ರಥೋತ್ಸವ, ತುಲಾಭಾರ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪಾಲಂಕಾರ, ರಾತ್ರಿ ದೇವಿ ದರ್ಶನ, ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಕರ್ಣಂಗೇರಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನನ್ನ ಪ್ರೀತಿಯ ಡಾರ್ಲಿಂಗ್. ವಾವ್ ಸೂಪರ್, ನೀವು ರಿಂಗ್ ತಗೊಳ್ಳೋಕೆ ಹೋಗಿ ನೆಕ್ಲೆಸ್ ತಂದಿದ್ದೀರಾ? ಕುಶಾಲ್ ನಗರದ ವಿಲ್ಕೋ ಗೋಲ್ಡ್ ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಪ್ರತಿ ಗ್ರಾಮ್ ಮೇಲೆ 100 ಡಿಸ್ಕೌಂಟ್ ಆಫರ್ ಇದೆ. ಇಂಥ ಚಾನ್ಸ್ ನಾವು ಮಿಸ್ ಮಾಡ್ಕೋಬಾರ್ದಲ್ವಾ? ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, BM ರೋಡ್, ಕುಶಾಲನಗರ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡ್ಯ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಳಗರಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕೋಟ್ರಮಳ, ಪೂಣಚ, ಪೂವಯ್ಯ, 9980940022, ಇಲ್ಲೆಂಗಿ 9900707576. ಮುಟ್ಲು ಗ್ರಾಮ ಲಕ್ಷ್ಮೀದೇವ ಬಪ್ಪ ಇಂಗಳಾನ ಬೊಟ್ಟೋಳಂಡ ಮುದ್ದಪ್ಪ ಕುಞ್ಞಿ ಪಿಂಗ ಬೊಳ್ಳಮ್ಮ ಚಿಮ್ಮ ಇಂಗಳ ಮಂಗಲ ಕೈಂಜತ್ 50 ಕಾಲ ದುಮ್ಮನಾಂಡ ಈ ಸಂದರ್ಭತ್ಲ ಕಾವೇರಮ್ಮ, ಈಶ್ವರ ಎಗ್ಗುತಪ್ಪ, ಊರ್ನಾಡ್ರ ದೇವಾನುದೇವತೆಯ ಗುರುಕಾರಣಾಂಡ ಆಶ್ವಾದ ಇರಡಂದು ಬೈಂದಿತ್ತು. ಮಕ್ಕಳಾನ ಸುರೇಶ್, ಸುಕೇಶ್, ಮೋಳಿಯಳಾನ ಸುನಿತಾ, ಕವಿತಾ, ಲಲಿತಾ, ಸರಿತಾ, ಮೈಮಕ್ಕ, ಕರುಮಕ್ಕ, ಪಿಂಗ, ಬೆಂದು ಚಂಗಾದ್ಯ. ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಕಥಾಲಹರಿ, ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿಯವರ ಬೇಟೆ ನೆನಪು, ಅನುಭವ ದಾಖಲೆಗಳ ಪುಸ್ತಕದ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕದ ಬಾನುಲಿ ಓದು ಕೇಳಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15, ಮರುಪ್ರಸಾರ ಶನಿವಾರ ಸಂಜೆ 5:30. ಕೇಳುಗರೆ, ನಾಳೆ ಸಂಜೆ 7:50 ಅರೆಭಾಷೆ ಆಯಿಸಿರಿ. ಅರೆಭಾಷಿಕ ಜನಾಂಗದ ಮದುವೆ ಸಂಪ್ರದಾಯದಲ್ಲಿ ಹಾಡುವ 2 ವಿಶಿಷ್ಟ ಸೋಪಾನೆ ಹಾಡುಗಳು. ಹಾಡುವವರು ಅಂಬೆಕಲ್ಲು ಸುಶೀಲ, ಕುಶಾಲಪ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ನಿಧನ ಸುದ್ದಿ. ಸೀಗೆ ಹೊಸೂರು ಗ್ರಾಮದ ಕಡ್ಡ್ಯದ ದಿವಂಗತ ಗಣಪತಿಯವರ ಮಗ ಲೋಕೇಶ ರಮೇಶ್ ಅವರು ಇಂದು ಮಧ್ಯಾಹ್ನ 12:30 ನಿಧನರಾಗಿದ್ದಾರೆ. 65 ಪ್ರಾಯದ ಕಡ್ಡ್ಯದ ಲೋಕೇಶ ರಮೇಶ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ಮೃತರ ಸ್ವಗೃಹ ಸೀಗೆ ಹೊಸೂರು ಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನೋಳು ಉಚಟಂಗಡ ರವಿ ಸುಬ್ಬಯ್ಯ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಭಾರತ ತುಡಿ ರೈತಂಗಕ್ಕೆ ಪೆರ್ತ ಸುಲಭತ್ತು ಸಾಲ ಕೊಡಪ ಯೋಜನೆ ಆಯ್ತುಂಡು. ಬೊಳೆಪಣಿರ ಸಮಯತ್ತು ದುಡ್ಡಿಲ್ಲತೆ ಬೊಳೆಕರ ಕಷ್ಟಪಡೋಣ ಅರ್ಜಿತ್ತು ರೈತಂಗಡ ಕಷ್ಟ ಪರಿಹಾರಕ್ಕೆ 1998 ಆಗಸ್ಟ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಶುರು ಮಾಡಿಸಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತಂಗಕ್ಕೆ ಆರ್ಥಿಕ ಒತ್ತಾಸೆ ಕೊಡಪಾನುಂಡು ಸಮಯಕ್ಕೊತ್ತನಕ್ಕೆ ಸಾಲ ಪಣ ಕಟ್ಟುವ ರಾಷ್ಟ್ರೀಯ ಕೃಷಿ ಪಿಂಜ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಗೊತ್ತು ಮಾಡಿದ ಮಾದರಿ ಯೋಜನೆಯ ಆಧಾರದ ಈ ಯೋಜನೆ.